ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಕಲಬುರಗಿ. ಕಾಯಕ ಶಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ಕೇಳುಗರಿಗೂ ನಮಸ್ಕಾರ. ಕಾಯಕ ಶಕ್ತಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನರೇಗಾ ಯೋಜನೆಯಲ್ಲಿ ಮಹಿಳೆಯರಿಗೆ, ವಿಶೇಷ ಚೇತನರಿಗೆ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಏನೆಲ್ಲ ಸೌಲಭ್ಯ ಇದೆ ಅಂತ ತಿಳ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅಧಿಕಾರಿಗಳು. ಮೊದಲಿಗೆ ಕಾಳಗಿ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿಗಳಿದ್ದಾರೆ, ರೇವಣ ಸಿದ್ದಪ್ಪ ಗೌಡರ್. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿ ಕಲಬುರಗಿ ವೆಂಕಟೇಶ್ ದೇಶಪಾಂಡೆ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಜೊತೆಗೆ ಶಾಂತಲಾ ಮೇಡಮ್ ಇದ್ದಾರೆ, ಇವರು ಅಭಿವೃದ್ಧಿ ನಿರೀಕ್ಷಕರು ಮಹಿಳಾ ಅಭಿವೃದ್ಧಿ ನಿಗಮ ಕಲಬುರಗಿ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಈಗ ಆರಂಭದಲ್ಲಿ ಮೇಡಮ್ ಎಲ್ರಿಗೂ ನಮಗೆ ಒಂದು ಸ್ಪಷ್ಟತೆ ಕೊಡಿ, ಲಿಂಗತ್ವ ಅಲ್ಪಸಂಖ್ಯಾತರು ಅಂದ್ರೆ ಯಾರು ಮೇಡಮ್? ಮೊದಲನೇದಾಗಿ ಸಮಾಜದಲ್ಲಿ ಗಂಡು ಮತ್ತೆ ಹೆಣ್ಣು ಅಂತೇಳಿ ಎರಡು ವರ್ಗಗಳಿವೆ. ಅದರ ಜೊತೆಗೆ ಲಿಂಗತ್ವ ಅಲ್ಪಸಂಖ್ಯಾತರಂದ್ರೆ ಇದು ತೃತೀಯ ಲಿಂಗಿಗಳು, ಅಂದ್ರೆ ಗಂಡು ಹೆಣ್ಣಿಗೆ ಏನು ಸೌಲಭ್ಯಗಳು ಸಿಗುತ್ತೆ ಆ ಎಲ್ಲ ಸೌಲಭ್ಯಗಳನ್ನ ತೃತೀಯ ಲಿಂಗಿಗಳಿಗೂ ಕೊಡಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿನ ಮುಖಾಂತರ ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲಿ ಸಿಗುವಂತಹ ಸೌಲಭ್ಯಗಳು ಇವ್ರಿಗೂ ಸಿಗುವಂತಾಗ್ಲಿ, ಮತ್ತೆ ಗಂಡು ಹೆಣ್ಣಿಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆಯೋ ಆ ಎಲ್ಲಾ ಸೌಲಭ್ಯಗಳು ಇವ್ರಿಗೂ ಸಿಗೋ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ತೃತೀಯ ಲಿಂಗಿಗಳು ಅಂತೇಳಂದ್ರೆ ಗಂಡಿಂದ ಹೆಣ್ಣಾಗಿರೋಂಥವ್ರು, ಹೆಣ್ಣಿಂದ ಗಂಡಾಗಿರೋಂಥವ್ರು ಮತ್ತೆ ಜೋಗಪ್ಪ ಅಂತೇಳಿ ಇರ್ತಾರೆ, ಇವ್ರಿಗೆ ನಾವು ತೃತೀಯ ಲಿಂಗಿಗಳು ಅಂತೇಳಿ ಕರಿತೀವಿ ಸರ್. ಓಕೆ ಮೇಡಮ್. ಈಗ ವಿಶೇಷ ಚೇತನರ ಬಗ್ಗೆ ಬರೋದಾದ್ರೆ, ವಿಶೇಷ ಚೇತನರು ಈ ವರ್ಗದಲ್ಲಿ ಯಾವೆಲ್ಲ ಸಮುದಾಯಗಳು ಬರುತ್ತೆ ಸರ್? ಗಂಡು ಮತ್ತು ಹೆಣ್ಣು ಎರಡು ಸಮುದಾಯದವರು ವಿಕಲಚೇತನರಿರ್ತಾರೆ. ವಿಕಲಚೇತನರಲ್ಲಿ 21 ಬಗೆಯ ವಿಕಲಚೇತನರಿವೆ. ಆ 21 ವಿಕಲಚೇತನರ ಬಗೆಯಲ್ಲಿ ದೈಹಿಕ ಅಂಗವಿಕಲರು, ಶ್ರವಣ ನ್ಯೂನತೆ ಅಂಗವಿಕಲರು, ಬುದ್ಧಿಮಾಂದ್ಯ ಅಂಗವಿಕಲರು, ಆರ್ಟಿಸಂ ಅಂಗವಿಕಲರು, ಅಂಧ ಅಂಗವಿಕಲರು, ಶ್ರವಣದೋಷವುಳ್ಳ ಅಂಗವಿಕಲರು, ಕುಷ್ಠರೋಗದಿಂದ ಒಳಗಾದಂತಹ ಅಂಗವಿಕಲರು, ಆಮೇಲೆ ಸುಟ್ಟ ಗಾಯದಿಂದ ಒಳಗಾದಂತವರು ಸಹ ಅಂಗವಿಕಲರು. ಈ ರೀತಿ ನಾನಾ ಬಗೆಯ ಅಂಗವಿಕಲತೆ ನಮ್ಮ ಇದರಲ್ಲಿ ಇರುತ್ತೆ. ಈಗ ಬೇರೆ ಬೇರೆ ವರ್ಗದವರ ಬಗ್ಗೆ ನೀವು ಹೆಸರನ್ನ ಹೇಳಿದ್ರಿ ಸರ್, ಈಗ ಅವರು ಇದೇ ವರ್ಗಕ್ಕೆ ಸಂಬಂಧಪಟ್ಟವರು ಅಂತ ಅವ್ರಿಗೆ ಏನಾದರೂ ಐಡೆಂಟಿ ಕಾರ್ಡ್ ಅಥವಾ ಏನಾದರೂ ಕೊಡ್ತಾರೆ? ಅವ್ರಿಗೆ ಅಂಗವಿಕಲರ ಗುರುತಿನ ಚೀಟಿ ಕೊಡ್ತೀವಿ, UDID. ಯಾರು ಕೊಡ್ತಾರೆ ಸರ್ ಅದನ್ನ? ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಜಿಲ್ಲಾ ಆರೋಗ್ಯ ಅಧಿಕಾರಿ ತಪಾಸಣೆ ಮಾಡಿ ಅವ್ರಿಗೆ ಯಾವ ವರ್ಗಕ್ಕೆ ಸೇರ್ತಾರೆ ಗುರುತಿನ ಚೀಟಿ ಕೊಡ್ತಾರೆ. ಈಗ ಕಾಳಗಿ ತಾಲೂಕ್ ಪಂಚಾಯತ್ ವಿಷಯಕ್ಕೆ ಬರೋದಾದ್ರೆ ಸರ್, ಹೇಳಿ ಸರ್, ಈ ಮಹಿಳೆಯರ ಭಾಗವಹಿಸುವಿಕೆ ಯಾವ ರೀತಿ ಇದೆ ನರೇಗಾ ಯೋಜನೆಯಲ್ಲಿ? ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಅತ್ಯುತ್ತಮ ಸ್ಥಿತಿಯಲ್ಲಿದೆ. ನಾವು ಪ್ರತಿಶತ 52% ಅಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಅವರು ಈ ಕಲಬುರಗಿ ಜಿಲ್ಲೆಯಲ್ಲೇ ನಾವು ಮಹಿಳೆಯರಿಗಾಗಿ 435043 ಮಹಿಳೆಯರಿಗಾಗಿ ನಾವು ಜಾಬ್ ಕಾರ್ಡ್ ಉದ್ಯೋಗ ಚೀಟಿ ವಿತರಣೆ ಮಾಡಿವಿ. ಮಹಿಳೆಯರಿಂದೇ ನಾವು 24,96,976 ಮಾನವ ದಿನಗಳನ್ನು ಸೃಜನೆ ಮಾಡಿವಿ. ಇನ್ನೂ ನಾವು ಇದನ್ನ ಹೆಚ್ಚಿನ ಪ್ರತಿಶತಕ್ಕೆ ನಾವು ತೆಗೆದುಕೊಂಡು ಹೋಗ್ತಾ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾಕಷ್ಟು ಇದರ ಬಗ್ಗೆ ಹಳ್ಳಿಗಳಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ICI ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳು ಹೆಚ್ಚಿನ ಭಾಗವಹಿಸಿಕೆ ಒಂದು ಒಳ್ಳೆ ಕ್ರಮವನ್ನು ಮಾಡ್ತಾ ಇದೀವಿ. ಮತ್ತೆ ಈಗ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿದ್ವಿ ಸರ್, ಅವರ ವಿಷಯಕ್ಕೆ ಬರೋದಾದ್ರೆ ಅವರ ಭಾಗವಹಿಸುವಿಕೆ ಯಾವ ರೀತಿ ಇದೆ ಸರ್, ಅಥವಾ ಅವರಿಗೆ ಈ ಯೋಜನೆಯಲ್ಲಿ ಯಾವ ರೀತಿ ವಿಶೇಷ ಸೌಲಭ್ಯಗಳಿದೆ? ನಾವು ಲಿಂಗತ್ವ ಅವರಿಗೆ ಅಥವಾ ಮಂಗಳ ಮುಖ್ಯರಿಗೆ ಒಂದು ವಿಶೇಷವಾದ ಉದ್ಯೋಗ ಚೀಟಿಗಳನ್ನ ನೀಡ್ತಾ ಇದೀವಿ, ಜಾಬ್ ಕಾರ್ಡ್. ಸಾಮಾನ್ಯವಾಗಿ ನಾವು ಹೋದ ಕಾರ್ಯಕ್ರಮದಲ್ಲೆಲ್ಲ ನಾವು ಕೇಳ್ಕೊಂಡಿದೀವಿ, ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಇಶ್ಯೂ ಮಾಡ್ತಿದ್ರಿ. ಇವರ ವಿಷಯದಲ್ಲಿ ಹೇಗೆ ಸರ್? ಇವರ ವಿಷಯದಲ್ಲಿ ನಾವು ಲಿಂಗತ್ವ ಅಂತಿದ್ರೆ ಅವರಿಗೆ ಸಪರೇಟ್ ಆಗಿ ಅವರೊಬ್ಬರಿಗೆ ಒಂದು ವಿಶೇಷವಾದ ಒಂದು ಜಾಬ್ ಕಾರ್ಡ್ ಅನ್ನು ಅಥವಾ ಉದ್ಯೋಗ ಚೀಟಿಯನ್ನು ನೀಡ್ತಾ ಇದೀವಿ ನಾವು. ಇದು ಉದ್ಯೋಗ ಚೀಟಿ, ಇದರಲ್ಲಿ ಅವರಿಗೆ ಹೆಚ್ಚಿನ ಕಾಳಜಿನ ವಹಿಸ್ತಾ ಇದೀವಿ. ಅವರಿಗೆ ಕರ್ಕೊಂಡು ಕೆಲವೊಂದ್ಸಲ ಮನವೊಲಿಸಿ ಒಂದು ಉದ್ಯೋಗ ಚೀಟಿ ನೀಡ್ತೀವಿ. ಈಗ ನಮ್ಮ ಗುಲ್ಬರ್ಗಿ ಜಿಲ್ಲೆಯಲ್ಲಿ ಆಲ್ರೆಡಿ ಒಂದು 22 ಜಾಬ್ ಕಾರ್ಡ್ಗಳನ್ನು ನಾವು ಉದ್ಯೋಗ ಚೀಟಿಗಳನ್ನು ನೀಡಿದೀವಿ. ಚಿತ್ತಾಪುರ ತಾಲೂಕದಲ್ಲಿ ಒಬ್ಬರು ಟ್ರಾನ್ಸೆಂಟ್ ಅಂತ ಹೇಳ್ಬೋದು ಜೆಂಡರ್ ಅವರಿಗೆ, ಅವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು, ನಾವು ಇಲ್ಲ ಈ ಉದ್ಯೋಗ ಚೀಟಿಯಿಂದ ಕೆಲಸ ಮಾಡಿ ಆರ್ಥಿಕವಾಗಿ ಸಬಲರಾಗಿದ್ದೀವಿ, ಜನಗಳ ನಮ್ಮ ನೋಡೋ ದೃಷ್ಟಿನೂ ಈಗ ಬದಲಾವಣೆ ಆಗಿದೆ ಅಂತ ಹೇಳಿದ್ದಾರೆ ಅವರು. ಒಂದು ಕರೆ ಇದೆ ಸರ್, ನೋಡೋಣ ಯಾರು ಕರೆಯಲಿದ್ದಾರೆ ಅಂತ. ಹಲೋ, ನಮಸ್ಕಾರ ಸರ್. ನಮಸ್ತೆ ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು, ತಮ್ಮ ಪರಿಚಯ ಮಾಡಿಕೊಡಿ. ಸೇಡಂ ತಾಲೂಕ ಮಾಧವರ್ ಗ್ರಾಮದಿಂದ ಬಸವರಾಜ್ ಅಂತ ಹೇಳಿ ಮಾತಾಡ್ತಾ ಸರ್. ನಾನು ಸರ್ ತಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಸರ್. ನಮ್ಮ ದೂರವಾಣಿ ಸಂಖ್ಯೆ 888-611-6515-9-545-645. ತಮ್ಮ ಪ್ರಶ್ನೆ ಕೇಳಿ ಸರ್ ಸಂಕ್ಷಿಪ್ತವಾಗಿ. ಸರ್ ನಮ್ಗೆ ಏನಂದ್ರೆ ನಾವು ಸಣ್ಣ ರೈತರಾಗಿದ್ದು ನಮ್ಮ ತಂದೆಯವರು ಈರುಳ್ಳಿ ಶೇಖರಣಾ ಘಟಕಕ್ಕೆ ನರೇಗಾ ಯೋಜನೆಯಲ್ಲಿ ಅವಕಾಶ ಇರ್ತದ ಅಂತ ಕೇಳಿದೀವಿ. ಈರುಳ್ಳಿ ಶೇಖರಣಾ ಘಟಕನಾಗ್ಲಿ ಅಥವಾ ಜನರ ಕೊಟ್ಟಿಗೆ ಏನಾಗ್ಲಿ ಎರಡರಲ್ಲಿ ನಮಗೆ ಒಂದು ಮಾರ್ಕ್ಸ್ಬೇಕು ಸರ್. ಹಾ ಸರ್. ಮತ್ತೆ ಇನ್ನೊಂದು ಎರಡನೇದಾಗಿ ಅಕ್ಷರ ದಾಸೋಹ ಯೋಜನೆಯಲ್ಲಿ ದುಡ್ತಕ್ಕಂತ ಮುಖ್ಯ ಅಡಿಗೆಯವರಿಗೆ ಮತ್ತು ಅಡಿಗೆ ಸಹಾಯಕರಿಗೆ ನರೇಗಾ ಯೋಜನೆಯಲ್ಲಿ ಉದ್ಯೋಗ ಚೀಟಿ ಮಾಡಿಸಬಹುದು ಅಂತ ಹೇಳಿ ಸರ್ಕಾರದಿಂದ ಆದೇಶ ಆಗಿದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟು ಕಾರ್ಡ್ ಮಾಡಿ ಕೊಡಿಸ್ಬೇಕಂತ ಹೇಳಿದ್ರು ಸರ್. ಇನ್ನೊಂದು ಪ್ರಶ್ನೆ ಏನಂದ್ರೆ ಗ್ರಾಮ ಕಾಯಕ ಮಿತ್ರ ಅಂತೇಳಿ ಅರ್ಜಿ ಕರೆದಿದ್ರಂತ ಬಡಿಗಿರಬ್ಬಿ ಪಂಚಾಯಿತಿಯಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಪಿಡಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ನೀವು ಸಂಪೂರ್ಣವಾದ ಮಾಹಿತಿ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ. ಪ್ರಶ್ನೆ ಅರ್ಥ ಆಯ್ತು ಸರ್. ಕಾಳಗಿ ಇಒ ಸರ್ ಇದಾರೆ, ಅವರು ಉತ್ತರ ಕೊಡ್ತಾರೆ ನೋಡಿ. ಈಗ ಸರ್ ತಾವು ಕೇಳಿದಕ್ಕೆ ನೇರವಾಗಿ ಕ್ವಶನ್ ಕೇಳಿದ್ರೆ ತಮಗೆ ಗ್ರಾಮ ಪಂಚಾಯತಿಲಿ ಹೋದ್ರೆ ನೀವು ದನ ದೊಡ್ಡಿಯನ್ನು ಮಾಡ್ಕೋಬಹುದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ, ನಿಮಗೆ ಕೊಡ್ತಾರೆ ವೈಯಕ್ತಿಕವಾಗಿ. ನೀವು ಅದು ಅಂದ್ರೆ ಆಕ್ಷನ್ ಪ್ಲಾನ್ ಅಲ್ಲಿ ಕ್ರಿಯಾಯೋಜನೆ ಮಾಡಿರುತ್ತೆ, ಕ್ರಿಯಾಯೋಜನೆಯಲ್ಲಿ ಆ ಕೆಲಸ ಕಾಮಗಾರಿ ಇಟ್ಕೊಂಡಿರ್ಬೇಕು. ಇಟ್ಕೊಂಡಿರೋ ಮಾತ್ರ ನಿಮ್ಗೆ ಇಲ್ಲ ಸಂಪರ್ಕ ಮಾಡಿ. ಈಗ ಬರಲ್ಲ ನಿಮಗೆ. ಈಗ 23-24 ಸಾಲಿನಲ್ಲಿ ಕ್ರಿಯಾಯೋಜನೆ ಮಾಡ್ತಾ ಇದಾರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಈಗ ಗ್ರಾಮ ಪಂಚಾಯತಿ ಪಿ ಡಿ ಒ ಹೋಗಿ ನೀವು ಬರೆದು ಕೊಟ್ರೆ ಅವ್ರಿಗೆ ಕಾಮಗಾರಿ ಇಟ್ಕೊಂಡು 1st ನಾವು ತಾವು ಕಾಮಗಾರಿ ಮಾಡಬಹುದು. ನಾವು ಇವಾಗ ಪಿ ಡಿ ಅವರ ಸಂಪರ್ಕಿಸಿ ಅದನ್ನು ನಮೂದು ಮಾಡಿದ ತಕ್ಷಣ 1st ಮಾಡ್ಕೋಬಹುದು. ಮಾಡ್ಕೋಬಹುದು ಸರ್, ಮಾಡ್ಕೋಬಹುದು. ತುಂಬಾ ಥ್ಯಾಂಕ್ಸ್ ಸರ್. ನಾವು ಭೇಟಿ ಆಗ್ಲಿ ಮತ್ತೆ ನಿಮ್ಮ ಮುಖಾಂತರ ಅವ್ರಿಗೆ ಒಂದು ಕರೆ ಮಾಡಿ ತಿಳಿಸಿದ್ರೆ ಅದು ಕೆಲಸ ಇಲ್ಲ ಅಲ್ಲ. ನಾವು ಅವರಿಗೆ ಮಾಹಿತಿ ಕೊಡ್ತೀವಿ, ತಾವು ಹೋಗಿ ಭೇಟಿ ಆದ್ರೆ ತಮ್ಮ ಕೆಲಸ ಮಾಡಿಕೊಡ್ತಾರೆ. ಇನ್ನ ಇದು ಹೇಳಿ ಸರ್. ಅದೇ ಮುಖ್ಯ ಅಡಿಗೆಯವರಿಗೆ ಮತ್ತೆ ಅಕ್ಷರ ದಾಸದಲ್ಲಿ ಮಾಡ್ತಕ್ಕಂಥವ್ರಿಗೆ ಉದ್ಯೋಗ ಚೀಟಿ ಮಾಡ್ಬೇಕಂತೇಳಿ ಒಂದು ಆದೇಶ ರಜೆ ಕೇಳಿದ್ವಿ ಸರ್. ಹೌದು, ರಜೆ ದಿನದಲ್ಲಿ ಅವರು ಕೆಲಸ ಮಾಡಬಹುದು ಸರ್, ಉದ್ಯೋಗ ಚೀಟಿ ಪಡೆದು. ಈರುಳ್ಳಿ ಕುಟುಂಬದಲ್ಲೇ ಹೇಳಿ ಸರ್. ಕುಟುಂಬದ ಸದಸ್ಯರಲ್ಲೇ ಯಾರ್ಡ್ ಇರಬೇಕು, ಅವ್ರಿಗೆ ಒಂದು ಪ್ರತ್ಯೇಕವಾದ ಜಾಬ್ದಾರಿ ಇಲ್ಲ. ಕುಟುಂಬ ಸದಸ್ಯರು ಯಾರ್ಡ್ ಇದ್ರು ನಡೀತದೆ, ಅವ್ರದ್ದು ನಾವು ತೆಗಿತೀವಿ, ಅವ್ರೊಬ್ಬರಿಗೆ ನಾವು ಕೆಲಸ ಕೊಡ್ತೀವಿ ಸರ್, ಹಂಗೇನಿಲ್ಲ. ಆಮೇಲೆ ಈರುಳ್ಳಿ ಶೇಖರಣೆ ಘಟಕ ಕೇಳಿದ್ರಿ, ಇದನ್ನು ತಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಭೇಟಿಯಾಗಿ ತಾವು ಬರೆದು ಕೊಟ್ರೆ ಅವರು ಈ 23-24 ಸಾಲಿನಲ್ಲಿ ಇಟ್ಕೊಂಡು ತಮ್ಗೆ ಈರುಳ್ಳಿ ಘಟಕನು ಮಾಡಿಕೊಡ್ತಾರೆ ಸರ್. ಸರಿ ಸರ್, ಓಕೆ. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ ನೋಡೋಣ ಸರ್, ಯಾರಿದ್ದಾರೆ ಅಂತ. ಹಲೋ ಹಲೋ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ನನ್ನ ಚಿಂಚೋಳಿ ತಾಲೂಕು ಜಗಳಮಿಡಿ ಗ್ರಾಮ ಪಂಚಾಯತ್ ಸರ್. ಯಾವ ಗ್ರಾಮ ಪಂಚಾಯತಿ ಸರ್? ಸರ್ ದೇಗಿಲ್ಮಿಡಿ ಸರ್, ಚಿಂಚೋಳಿ ತಾಲೂಕು ದೇಗಿಲ್ಮಿಡಿ ಗ್ರಾಮ ಪಂಚಾಯತ್. ಹೇಳಿ ಸರ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ಸರ್. ನಮ್ಮ ಹೆಸರು ಚಂದ್ರಶೇಖರ್ ಸರ್. ಚಂದ್ರಶೇಖರ ಸರ್? ಚಂದ್ರಶೇಖರ್ ರೆಡ್ಡಿ. ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ ಹೇಳಿ ಸರ್. ಸರ್ 9-6-9-6-3-2-3-2-3-2-3-2-6-1-3 ಸರ್. 6-1-3. ತಮ್ಮ ಪ್ರಶ್ನೆ ಕೇಳಿ ಸರ್, ಅಧಿಕಾರಿಗಳಿದ್ದಾರೆ ಸ್ಟುಡಿಯೋದಲ್ಲಿ, ಕೇಳಿ ಪ್ರಶ್ನೆ. ಸರ್ ಈಗ ವೈಯಕ್ತಿಕ ಉದ್ಯೋಗ ಖಾತ್ರಿಯಲ್ಲಿ ವೈಯಕ್ತಿಕ ಕಾಮಗಾರಿ ಅಂತ ಸರ್ ಸರ್, ಮಹಿಳಾ ಪ್ರಧಾನ ಅಂದ್ರೆ ಯಾರು ಸರ್? ಏನ್ ಸರ್? ಸರ್ ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿ ಇರ್ತಾವ ಸರ್? ಈಗ ಹೌದು ಇದೆ ಸರ್. ಬಾಳೆಗಿಡ ಹಾಕೊಂಬುದು, ಪಪ್ಪಾಯಿ ಹಪ್ಪ ಪ್ಲಾಂಟೇಷನ್ ಮಾಡೋ ಸರ್. ಸರ್ ಅದ್ರಾಗೆ ಬಿಪಿಎಲ್ ರೇಷನ್ ಕಾರ್ಡ್ದವ್ರಿಗೆ, ಸಣ್ಣ ರೈತರಿದ್ದವ್ರಿಗೆ ಹೆಂಗ್ ಹೆಸರು ಕೊಡ್ತಿರ್ತಾರ ಸರ್? ಮಹಿಳಾ ಪ್ರಧಾನ ಅಂದ್ರೆ ಯಾರಿಗೆ ಅಂತ ಗೊತ್ತಾಯ್ತಲ್ಲ ಸರ್? ಅಂದ್ರೆ ಮಹಿಳೆಯರಿಗೆ ಏನ್ ವಿಶೇಷವಾಗಿ ಏನ್ ಮಾಡಬಹುದು ಅಂತಾನ ಸರ್? ಕಾಲಂ ಸರ್, ಮಹಿಳಾ ಪ್ರಧಾನ ಒಂದು ಕಾಲಂ ಐತೆ ಸರ್. ಮಹಿಳಾ ಪ್ರಧಾನ ಅಂತಾನ? ಹಾ ಸರ್, ಮಹಿಳಾ ಪ್ರಧಾನ ಸರ್. ಈಗ ಇವ ಸರ್ ಉತ್ತರ ಕೊಡ್ತಾರೆ ಕೇಳಿ ಸರ್. ಸರ್ ನಮಸ್ಕಾರ. ಮಹಿಳಾ ಪ್ರಧಾನ ಕುಟುಂಬಗಳಂದ್ರೆ ಮಹಿಳೆಯರನ್ನ ಮುಂದುವರಿಸೋದು, ಒಂದು ಕುಟುಂಬದಲ್ಲಿ ಮಹಿಳೆಯರನ್ನ ಎಲ್ಲಾ ರೀತಿಯಲ್ಲಿ ಕೆಲಸ ದುಡಿದು ಕೆಲಸ ಮಾಡ್ತಿರ್ತಾರೆ, ಕುಟುಂಬವನ್ನು ಮುಂದುವರಿಸ್ತಾ ಇದಾರಲ್ಲ, ಅವಳಿಗೆ ಮಹಿಳಾ ಪ್ರಧಾನ ಕುಟುಂಬಗಳು ಅಂತೀವಿ. ಈಗ ಎಕ್ಸಾಂಪಲ್ ಹಾ ಹೇಳಿ ಸರ್, ಎಷ್ಟು ಎಕರೆ ಲ್ಯಾಂಡ್ ಇರ್ಬೇಕು ಸರ್ ಅಂದಾಜ? ಇಲ್ಲ, ಲ್ಯಾಂಡ್ ಇಂದ ಮಾತಾಡ್ತಲ್ಲ ನಾವು. ಈಗ ಲ್ಯಾಂಡ್ ಅನ್ನ ನಾವು ಉದ್ಯೋಗ ಖಾತ್ರಿ ಸಣ್ಣ ರೈತರಂದ್ರೆ 5 ಎಕರೆ ಕೆಳಗಡೆ ಇರಬೇಕು, ತಮಗೆ ಗೊತ್ತಿದ್ದ ಮಾಹಿತಿ ಇದೆ ಗೊತ್ತಿದೆ. ಇದು ಮಹಿಳಾ ಪ್ರಧಾನ ಕುಟುಂಬ ಅಂದ್ರೆ ಇವರನ್ನ ನಾವು ಉದ್ಯೋಗ ಚೀಟಿ, ಈಗ ಸಪರೇಟ್ ಆಗಿ ಉದ್ಯೋಗ ಚೀಟಿಯನ್ನು ಕೊಡ್ತಾ ಇದೀವಿ ನಾವು. ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 52% ಅನ್ನು ಉದ್ಯೋಗ ನೀಡ್ತಾ ಇದೀವಿ ಮಹಿಳೆಯರಿಗೆ. ಮಹಿಳಾ ಪ್ರಧಾನ ಕುಟುಂಬಗಳಂದ್ರೆ ಮಹಿಳೆಯರನ್ನೇ ಆ ಕುಟುಂಬ ಮುನ್ನಡೆಸುವಂತವರಿಗೆ ಮಹಿಳಾ ಪ್ರಧಾನ ಕುಟುಂಬಗಳಂತ ಕರಿತೀವಿ ನಾವು. ಹೇಳಿ ಸರ್. ಹೇಳಿ ಹೇಳಿ, ಕೇಳಿಸ್ತಾ ಇದೆ ಸರ್. ನಾನು ಈಗ ಬನಾನಾ ಪ್ಲಾಂಟೇಷನ್ ಮಾಡಿ ಸರ್ ನಾನು. ಹಾ ಸರ್. ನಮ್ಮ ಅಜ್ಜಾರ್ದು 12 ಎಕರೆ ಲ್ಯಾಂಡ್ ಐತೆ ಸರ್, 12 ಎಕರೆ ಲ್ಯಾಂಡ್ ಐತೆ ಸರ್. ಸರಿ. ಅವ್ರದೀಗ ಮಹಿಳಾ ಪ್ರಧಾನ ಕುಟುಂಬ ಉದ್ಯೋಗ ಖಾತ್ರಿ ಮಾಡ್ಕೊಳ್ಳೋ ಬರ್ತದೆ ಸರ್, ಬರಲ್ಲ ಸರ್? ಮಾಡ್ಕೊಳ್ಳಿ ಅಂತ ಹೇಳಿದ್ವಲ್ಲ, 12 ಎಕರೆ ಅಂತಿದ್ರಲ್ಲ, ಹಾರ್ಟಿಕಲ್ಚರ್ ನಿಂದ ಮಾಡ್ಕೋತಾ ಇದೀರಾ, ನಮ್ ಗ್ರಾಮ ಪಂಚಾಯತಿನಿಂದ ಮಾಡ್ಕೋತಿದೀರಾ? ಸರ್ ಹಾರ್ಟಿಕಲ್ಚರ್, ಸರ್ ಹಾರ್ಟಿಕಲ್ಚರ್ ಅಂದ್ರೆ ಉದ್ಯೋಗ ಖಾತ್ರಿ ಮಾಡ್ಕೊಡಿ, ಅಲ್ಲಿ ಬರುತ್ತೆ. ಸಣ್ಣ ರೈತರ, ನೀವು ಸಣ್ಣ ರೈತರ ಅಂತ ಕನ್ಸಿಡರ್ ಮಾಡಿದಾರ ನಿಮ್ಗೆ? ಸಣ್ಣ ರೈತರ ಕನ್ಸಿಡರ್ ಆಗ್ಬೇಕಾದ್ರೆ ಮಿನಿಮಮ್ 5 ಎಕರೆ ಕೆಳಗಡೆ ಇರಬೇಕು. ಅವಾಗ ಮಾಡ್ಕೊಳ್ಳೇನ್ರಿ ಸರ್? ಮಹಿಳಾ ಪ್ರಧಾನ ಕುಟುಂಬ ಮಾಡಬಾರಲ್ರಿ? ಅವ್ರು ಮಹಿಳಾ ಪ್ರಧಾನ ಕುಟುಂಬ ಇತ್ತಂದ್ರೆ ಹೇಳದ್ನಲ್ಲ, ಮಹಿಳೆಯರೇ ನಡೆಸಬೇಕು ಅದ ಕುಟುಂಬವನ್ನ. ಓಕೆ ಸರ್, ಮಹಿಳೆಯರು ಸರ್ ಅವರು? ಹಂಗಲ್ಲ, ಅವ್ರ ಹಸ್ಬೆಂಡ್ ಇರ್ಬೋದಲ್ಲ. ಹಸ್ಬೆಂಡ್ ಸರ್ ಬೇಕಾಗಿರೋ ಅವ್ರ ಆಯರ್ರಿ? ಹಾ, ಹಾಗಾದ್ರೆ ನಡೆಸ್ ಮಾಡಿಸ್ಬೋದು. ಅದೇ ಕೇಳ್ತೆ ಸರ್, ಈಗ 2 ಎಕರೆ ಲ್ಯಾಂಡ್ ಇತ್ತು ಅಂದ್ರೆ ಬರ್ತದೆ ಬರಲ್ಲ ಸರ್? ಬರ್ತದ, ಮಾಡಿಸ್ಬೋದು. ಅಂದ್ರೆ ಸರ್ ಇದು ಅರ್ಥ ಸರ್, ಅಂದ್ರೆ ವಿಧವೆ ಇರ್ಬೇಕು ಸರ್ ಅಂದ್ರೆ ಅರ್ಥ ಇದೆ? ಹೌದು ಹೌದು, ಸತ್ಯ ಮಾತು. ವಿಧವೆ ಇದ್ರೆ 2 ಎಕರೆ ಲ್ಯಾಂಡ್ ಬರ್ತದೆ ಸರ್? ಓಕೆ, ಮಾಡ್ಕೋಬಹುದು ನೋಡಿ. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಂದು ಕರೆ ಇದೆ ಸರ್, ನೋಡೋಣ ಯಾರಂತ. ಹಲೋ, ಹಲೋ, ಬಹುಶಃ ಕರೆ ಕಟ್ ಆಗಿರ್ಬೇಕು. ಮೇಡಮ್ ಹೇಳಿ, ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಗ್ರಾಮ ಪಂಚಾಯಿತಿಯಿಂದ ಯಾವೆಲ್ಲ ವಿಶೇಷ ಯೋಜನೆಗಳಿದೆ? ಸರಿ, ಈ ಲಿಂಗತ್ವದಲ್ಲಿ ನಾವು ಈಗ ಒಂದ್ ಕರೆ ಇದೆ ಸರ್, ನೋಡೋಣ. ಹಲೋ, ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ಸರ್, ನಾನು ಚಿತ್ತಾಪುರ ತಾಲೂಕ ಸಾತ್ಮೂರ್ ಗ್ರಾಮ ಪಂಚಾಯತಿಯ ಬಂಕಲ್ ಘಟ್ಟದ ಶಾಂತ್ ಕುಮಾರ್ ರೆಡ್ಡಿ ಅಂತ ಮಾತಾಡೋದು ಸರ್. ಹೇಳಿ ಸರ್, ತಮ್ಮ ಮೊಬೈಲ್ ಸಂಖ್ಯೆ ಹೇಳಿ. 8197 9749 49 2004. ಓಕೆ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್. ಸರ್, ನಾನು ಬ್ಲೈಂಡ್ ಸರ್. ಹಾ ಸರ್. ಸರ್, ನಾವು ಇಲ್ಲಿ ಬಂಕಲ್ಗ ಗ್ರಾಮದಲ್ಲಿ ಒಂದು 20 ಜನ ಅಂಗವಿಕಲರ್ ಇದ್ದೀವಿ ಸರ್ ನಾವು. ಸರ್, ನಾವು ಪ್ರತಿ ವರ್ಷನು PDO ಅವ್ರಿಗೆ ಕೇಳ್ತಾ ಇದ್ವಿ ಸರ್, ನಮ್ಗೆ ಜಾಬ್ ಕಾರ್ಡ್ ಕೊಡ್ರಿ, ನಾವು ಕೆಲಸ ಮಾಡ್ತೀವಿ ಅಂತೇಳಿ. ಆದ್ರೆ ನಮ್ಮ ಅಂಗವಿಕಲರಿಗೆ ಕೆಲಸ ಕರೆಕ್ಟ್ ಕೊಡ್ತಾ ಇಲ್ಲ ಸರ್, ಅವರು ಜಾಬ್ ಕಾರ್ಡ್ ಕೊಡ್ತಾ ಇಲ್ಲ ಸರ್. ಹಾ ಸರ್, ಇಲ್ಲಿ ನಮ್ಮ ವೆಂಕಟೇಶ್ ದೇಶಪಾಂಡೆ ಸರ್ ಇದಾರೆ, ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳವರು. ನಮಸ್ಕಾರ. ಮತ್ತೆ ಇಒ ಸರ್ ಇದಾರೆ, ಇಬ್ರು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಮೊದಲು ವೆಂಕಟೇಶ್ ದೇಶಪಾಂಡೆ ಸರ್ ಕೊಡ್ತಾರೆ, ಕೇಳಿ ಸರ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನೀವು ಪಾರ್ಸಲಿ ಬ್ಲೈಂಡ್ ಇದ್ರಾ ಅಥವಾ ಟೋಟಲಿ ಬ್ಲೈಂಡ್ ಇದ್ರ? ಪಾರ್ಸಲಿ ಬ್ಲೈಂಡ್ ಸರ್. ಪಾರ್ಸಲಿ ಬ್ಲೈಂಡ್ ಇದ್ರೆ ನೀವು ಅಪ್ಲೈ ಮಾಡಬಹುದು. ಎಷ್ಟು ಪರ್ಸೆಂಟ್ ಇದೆ? ನಿಮಗೆ ಕಣ್ ಕಾಣಿಸುತ್ತಾ? ಸ್ವಲ್ಪ ಕಾಣಿಸುತ್ತೆ. ಸ್ವಲ್ಪ ಕಾಣಿಸುತ್ತೆ ಅಂದ್ರೆ ಎಷ್ಟು ಅಂದಾಜು? ಒಂದು 2 ಮೀಟರ್, 3 ಮೀಟರ್? ಅದೇ ಸರ್, 75% ಕಾಣುತ್ತೆ ಸರ್. 25% ಕಾಣಿಸುತ್ತೆ ಅಂದ್ರೆ ಅಲ್ಲಿ ನರೇಗಾದಲ್ಲಿ ಅವು ಏನ್ ಜಾಬ್ ಇರುತ್ತೋ ಒಂಬತ್ತು ಗೊತ್ತಲ್ಲ ನಿಮಗೆ, ಅದು ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತಾ? ಆಗುತ್ತೆ ಸರ್. ಆಗತ್ತೆ ಅಂದ್ರೆ ನಾನು ಇಒ ಸಾಹೇಬ್ರ ಜೋಡಿ ಮಾತಾಡ್ತೀನಿ, ಮಾತಾಡ್ಬಿಟ್ಟು ನಿಮ್ಗೆ ನನ್ನ ಆಫೀಸಿಗೆ ಬರ್ರಿ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸರ್, ಈಗ 20 ಜನರಿಗೆ ಒಂದೇ ಕಡೆ ಕೊಡೋಕ್ ಆಗುತ್ತಾ ಸರ್ ಅಂಗವಿಕಲರ್ ಎಲ್ಲರಿಗೆ? ನೀವು ಅದೇ ನಮ್ಮ ಆಫೀಸಿಗೆ ಬಂದಾಗ ಅವ್ರ ಜೋಡಿ ಚರ್ಚೆ ಮಾಡಿ ನಾನು ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಇನ್ನೊಂದ್ ಕರೆ ಇದೆ ಸರ್, ನೋಡೋಣ ಯಾರಂತ. ಹಲೋ, ಹಲೋ ಸರ್, ನಮಸ್ಕಾರ ಸರ್. ಸರ್ ನಮಸ್ತೆ, ಹೇಳಿ, ಎಲ್ಲಿಂದ ಮಾತಾಡ್ತಿದ್ರಿ? ನಾವು ಮೈಸೂರು ಜಿಲ್ಲೆ ಇಲ್ಲ ಸರ್. ಮೈಸೂರು ಜಿಲ್ಲೆಯಿಂದ ಮಾಡಿದಿರಾ? ಹೌದು ಸರ್. ಹೇಳಿ ಸರ್, ಏನು ತಮ್ಮ ಹೆಸರು? ಯೋಗೇಂದ್ರ ಪ್ರಸಾದ್ ಅಂತ. ಹಾ ಸರ್, ಮೊಬೈಲ್ ನಂಬರ್ ಸರ್? 81. ಹಾ, 97. ಹಾ, 82. 82? ಎಂಬತ್ತೆರಡು. ಹಾ, 35. ಹಾ, 89. ಹಾ, ಹೇಳಿ ಸರ್ ಪ್ರಶ್ನೆ. ಸರ್, ಇವಾಗ ಜಾಬ್ ಕಾರ್ಡ್ ಪ್ರಿಂಟ್ ಬಂದಿಲ್ಲ ಅಂದ್ರೆ ಆಧಾರ್ ಕಾರ್ಡ್ಗೆ ಪ್ರಿಂಟ್ ಜೆರಾಕ್ಸ್ ಮಾಡಿ ನಂಬರ್ ಹಾಕೊಟ್ಟಾರೆ ಸರ್ ನಮ್ಮ ಪಂಚಾಯತಿಯಲ್ಲಿ. ಹೌದಾ? ಹೌದು ಸರ್. ಮತ್ತೆ ಇವಾಗ ವೈಯಕ್ತಿಕ ಕಾಮಗಾರಿ ಮಾಡ್ಬೇಕು ಅಂದ್ರೆ ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗ್ಬೇಕಾ ಸರ್ ನಾವು? ಈಗ ಇವ ಸರ್ ನಿಮ್ಗೆ ಉತ್ತರ ಕೊಡ್ತಾರೆ, ಕೇಳಿ ಸರ್. ನಮಸ್ಕಾರ ಸರ್. ನೀವು ವೈಯಕ್ತಿಕ ಕಾಮಗಾರಿ ಮಾಡ್ಬೇಕಂದ್ರೆ ಗ್ರಾಮ ಸಭೆಯಲ್ಲಿ ನೀವು ಬರೆಸಿರ್ಬೇಕು ಯಾವ್ಯಾವ ಕಾಮಗಾರಿ ನೀವು ವೈಯಕ್ತಿಕವಾಗಿ ಮಾಡ್ತೀರಿ ಅಂತೇಳಿ. ಗ್ರಾಮ ಸಭೆಯಲ್ಲಿ ಬರೆಸಿದಾಗ ಮಾತ್ರ ಅದು ಕ್ರಿಯೋಜನೆ ಅಳವಡಿಸಿಕೊಂಡು ನಿಮಗೆ ಕೆಲಸ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಈಗ ಆಗಲ್ಲ, ಈಗ 23-24 ಆಕ್ಷನ್ ಪ್ಲಾನ್ ಮಾಡ್ತಾ ಇದಾರೆ, ಗ್ರಾಮ ಸಭೆ ಆಗಿರುತ್ತೆ ನಿಮ್ ಗ್ರಾಮ ಪಂಚಾಯತಿಯಲ್ಲಿ. ಆದ್ರೆ ನೀವು ಒಂದು ಲೆಟರ್ ಅನ್ನ ಬರೆದು ಕೊಡಿ, ನನಗೆ ಈಗ ಇಂಥ ವೈಯಕ್ತಿಕ ಕಾಮಗಾರಿ ಮಾಡಬೇಕಾಗಿದೆ ಅಂತ ಲೆಟರ್ ಕೊಡಿ, ಅವ್ರು ಕನ್ಸಿಡರ್ ಮಾಡಬಹುದು. ಜಾಬ್ ಕಾರ್ಡ್ ಪ್ರಿಂಟ್ ಬಂದಿಲ್ಲ ಅಂತ ಜೆರಾಕ್ಸ್ ಕೊಟ್ಟಾರೆ ಸರ್? ಇಲ್ಲ ಇಲ್ಲ, ಜಾಬ್ ಕಾರ್ಡ್ ಪ್ರಿಂಟ್ ಒಂದು ಟೆಕ್ನಿಕಲ್ ಆಗಿ ಪ್ರಿಂಟ್ ಬರ್ತಾ ಇಲ್ಲ, ಬಟ್ ಜೆರಾಕ್ಸ್ ಮ್ಯಾಗ ನಿಮ್ಗೆ ಜಾಬ್ ಕಾರ್ಡ್ ಚೀಟಿ ಸಂಖ್ಯೆ ಬರೆದು ಕೊಟ್ರೆ ಸಾಕು, ಸಂಖ್ಯೆಯನ್ನು ತಗೊಳ್ಳಿ, ಮತ್ತೆ ಪ್ರಿಂಟ್ ಚಲೋ ಆಯ್ತು ಅಂದ್ರೆ ಪ್ರಿಂಟ್ ಕೊಡ್ತಾರೆ. ಎಸ್, ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗಬೇಕು, ಅವರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕ್ರಿಯೋಜನೆ ಅಳವಡಿಸ್ಕೋಬೇಕು. ಅವಾಗ ತಾವು ಕೆಲಸ ಮಾಡ್ಕೊಳಕ್ ಸರಿಯಾಗಿರುತ್ತೆ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಇನ್ನೊಂದ್ ಕರೆ ಇದೆ ಸರ್, ನೋಡೋಣ ಯಾರಂತ. ಹಲೋ, ಹಲೋ, ನಮಸ್ಕಾರ ಸರ್. ಹೇಳಿ ಸರ್, ಎಲ್ಲಿಂದ ಮಾತಾಡ್ತಿದ್ದೀರಿ? ಸರ್, ಸೇಡಂ ತಾಲೂಕು ಗೌಡನಹಳ್ಳಿಯಿಂದ ಮಾತಾಡ್ತೀನಿ ಸರ್. ನರೇಶ್ ರೆಡ್ಡಿ ಅಂತ ಸರ್ ಮಾತಾಡ್ತೀರಾ? ನಾನು ನರೇಶ್ ರೆಡ್ಡಿ. ಹಾ ಸರ್. ನಂಬರ್ ಸರ್? ಹಾ ಸರ್. ಮೊಬೈಲ್ ನಂಬರ್ ಹೇಳಿ ಸರ್. 9535888383810 ಸರ್. ಹಾ, ಪ್ರಶ್ನೆ ಕೇಳಿ ಸರ್ ನೇರವಾಗಿ. ಸರ್, ಪ್ರಶ್ನೆ ಅಂದ್ರೆ ಸರ್, ನಮ್ ಅಂಗವಿಕಲರಿಗೆ ಕೆಲಸಕ್ಕೆ ಹಾಕ್ಬಿಡ್ತಲ್ಲ ಸರ್, ನಮ್ಗೆ ನಮ್ ಅಂಗವಿಕಲರ ಎಲ್ಲಿ ಕೆಲಸ ಮಾಡ್ತಾರೆ ಸರ್, ನಮ್ಗೆ ಯಾವ್ದು ಗೊತ್ತಾಗ್ತಿಲ್ಲ ಸರ್ ನಮ್ಗೆ. ಅದೇ ಸರ್, ಈಗ ದೇಶಪಾಂಡೆ ಸರ್ ಇದಾರೆ, ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿ ಅವರು. ಅದೇ ಸರ್, ನಿಮ್ ಸಮಸ್ಯೆ ಹೇಳಿ ಸರ್, ನೇರವಾಗಿ ಹೇಳಿ, ಏನ್ ಸಮಸ್ಯೆ ನಿಮ್ದು? ಸರ್, ನಾನು ಟೋಟಲ್ ನಾನು ಬ್ಲೈಂಡ್ ಇದ್ದೀನಿ ಸರ್. ನಾನು ಎಷ್ಟು ಪ್ರತಿಶತ ಸರ್ ಬ್ಲೈಂಡ್? ಸರ್, 100% ಸರ್. 100% ಬ್ಲೈಂಡ್? ಓಕೆ ಓಕೆ. ಈಗ ಯುವ ಸರ್ ನಾನು ಈಗ ಕೇಳ್ತೀನಿ ಸರ್, 100% ಬ್ಲೈಂಡ್ ಇರೋ ಕೆಲಸ ಮಾಡಬಹುದಾ ನರೇಗಾದಲ್ಲಿ? ನರೇಗಾದಲ್ಲಿ ಮಾಡಕ್ಕಾಗಲ್ಲ ಸರ್, ಅವಕಾಶ ಇಲ್ವಾ? ದೇಶಪಾಂಡೆ ಸರ್, ಈಗ ಅವ್ರಿಗೆ 100% ಬ್ಲೈಂಡ್ ಅಂದ್ರೆ ಅವ್ರಿಗೆ ಯಾವ ರೀತಿ ನಾವು ನರೇಗಾದಲ್ಲಿ ಅವರಿಗೆ ಆ ರೀತಿ ಜಾಬ್ ಕಾರ್ಡ್ ಕೊಡಲ್ಲ. ಬೇರೆ ಏನಾದ್ರು ಇಲಾಖೆ ವತಿಯಿಂದ ಬೇರೆ ಏನಾದ್ರು? ಬೇರೆ ಇಲಾಖೆ ಅಂದ್ರೆ ಅವರಿಗೆ ಅವರಿಗೆ ಅವರಿಗೆ ಎಲ್ಲಾ ಸೌಲಭ್ಯಗಳು ಇವೆ. ಲ್ಯಾಪ್ಟಾಪ್ ಕೊಡೋಂತ ಸೌಲಭ್ಯ ಇದೆ, SSLC ಪಾಸ್ ಆದ ನಂತರ ಅವರಿಗೆ. ಆಮೇಲೆ ಅವರು ಅವರು ಮಗು ಏನಾದ್ರು ಹುಟ್ಟಿತ್ತಂದ್ರೆ ಅವರಿಗೆ ಪ್ರತಿ ತಿಂಗಳ 2 ವರ್ಷದವರೆಗೆ 2,000 ರೂಪಾಯಿ ಅವ್ರ ತಾಯಂದಿರಿಗೆ ಕೊಡ್ತಕ್ಕಂತ ಸೌಲಭ್ಯ ನಮ್ಮಲ್ಲಿ ಇದೆ. ನರೇಶ್ ರೆಡ್ಡಿ ಸರ್, ನರೇಶ್ ರೆಡ್ಡಿ ಸರ್, ಅಲ್ಲ ಒಂದೇ ನಿಮಿಷ ಸರ್, ಈಗ ನಿಮ್ಮ ಪ್ರಶ್ನೆ ನೇರವಾಗಿ ಕೇಳಿ ಸರ್, ಏನ್ ಹೇಳಿ? ನೀವು 100% ದೃಷ್ಟಿ ವಿಕಲಚೇತನರು, ಮುಂದೆ ಹೇಳಿ ಸರ್, ಏನ್ ಯಾವ ಕೆಲಸ ಮಾಡ್ಬೇಕಂತೀರಿ ನೀವು? ಸರ್, ನಿರುದ್ಯೋಗ ಅಂಗವಿಕಲರು ನಾವ್ ಏನ್ ಮಾಡ್ಬೇಕು ಸರ್? ನಾವ್ ಎಲ್ಲಾ ಇಲಾಖೆಗಳು ನಾವು ಒಂದ್ ಏನಾದ್ರು ಮಾಡ್ಬೇಕಂತ ಆಸೆ ಇದೆ. ತಮ್ಮ ವಯಸ್ಸೆಷ್ಟು ಸರ್? ವಯಸ್ಸೆಷ್ಟು ನಿಮ್ದು ವಯಸ್ಸು ಸರ್? ವಯಸ್ಸು? ಹಾ ಸರ್, ವಯಸ್ಸು 25 ಸರ್. 25 ಇದೆ? ಹಾ ಸರ್. ಹೇಳಿ ಸರ್. 25 ವರ್ಷ ಇದೆಯಲ್ಲ, ನೀವು ಏನ್ ಓದಿಲ್ವಾ? ಸರ್, ಓದಿದೀನಿ ಸರ್, ಓದಿದ್ ಕೂಡ ಏನ್ ಪ್ರಯೋಜನ ಆಗಿಲ್ಲ ಸರ್. ಎಲ್ಲಿಗೆ ನಾವು ಓದಿಲ್ಲ ಸರ್. ಈಗ ನಿಮ್ಗೆ ಕಂಪ್ಯೂಟರ್ ಮಾಡಕ್ ಬರ್ತಾ? ಸರ್, ಬರಲ್ಲ ಸರ್, ಇಂಗ್ಲಿಷ್ ಅದೆಲ್ಲ ಗೊತ್ತಿಲ್ಲ ಸರ್ ನಮ್ಗಿನ್ನ. ಮತ್ತೆ ಎಲ್ಲಿವರೆಗೆ ಓದಿದ್ರಿ ನೀವು? ಸರ್, SSLC ಮುಗ್ದ ಸರ್, ಅದೇ ಕಲಬುರ್ಗಿ ಮುಗ್ದ ಸರ್. ಮುಗ್ದಿದ್ಯಾ? ಈ ಬ್ಲೈಂಡ್ ಸ್ಕೂಲ್ ಅಲ್ಲಿ ಮುಗ್ದಿದೆ ನಿಮ್ದು? ಈಗ ನೀವು ಈಗ SSLC ಪಾಸ್ ಆದಂತ ಹುಡುಗರಿಗೆ ಅರ್ಜಿ ಕರೆದಿದ್ರು, ಈಗ ಲಾಸ್ಟ್ ಇಯರ್ ಮತ್ತು ಬಿಫೋರ್ ಲಾಸ್ಟ್ ಇಯರ್ ಕರೆದಿದ್ರು, ಅವಾಗ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಅರ್ಜಿ ಹಾಕಿದ್ರಾ? ಅದೇ, ನೀವು ಯಾವಾಗ್ಲೂ ಕಚೇರಿಗೆ ಬಂದು ಈ ರೀತಿ ನೀವು ಯಾವಾಗಾದ್ರೂ ಕೇಳ್ತಾ ಇರಬೇಕು. ಕೇಳಿದಾಗ ನಾವ್ ಏನ್ ಮಾಡ್ತೀವಿ, ಬ್ಲೈಂಡ್ಗೋಸ್ಕರ 5% ಇದಿದೆ ಜಾಬ್ ಅಲ್ಲಿ ತಗೋಬೇಕು ಅನ್ನೋದು, ಅದು ಸರ್ಕಾರದ ಹಂತದಲ್ಲಿರುತ್ತೆ. ಆ ಸರ್ಕಾರದ ಕ್ವಾಲಿಫಿಕೇಶನ್ ಕರೆದಾಗ, ಅರ್ಜಿ ಕರೆದಾಗ, ಅಲ್ಲಿ ಅರ್ಜಿ ಹಾಕಿದಾಗ ಅಟ್ಲೀಸ್ಟ್ ನಿಮ್ಗೆ ಕಣ್ಣು ಕಾಣಿಸ್ತಾ ಇದ್ರು ಸಹ ನಮ್ಮಲ್ಲಿ ಬಂದು ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಬಂದು ನೀವು ಅರ್ಜಿ ಈ ರೀತಿ ಹಾಕಿದ್ದೀನಿ, ಮುಂದೆ ಏನ್ ಮಾಡ್ಬೇಕಂದಾಗ ನಾವ್ ಅದೆಲ್ಲ ಹೇಳ್ತೀವಿ. ನೀವು ಕಚೇರಿಗೆ ಬನ್ನಿ ಒಂದ್ಸರಿ. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ಮಾಹಿತಿ, ಈಗ ಇವರೆಲ್ಲ ಭೇಟಿ ಮಾಡಬೇಕಾದ್ರೆ ಜಿಲ್ಲಾ ಕೇಂದ್ರಕ್ಕೆ ಬರಬೇಕಾ ಅಥವಾ ತಾಲೂಕು ಕೇಂದ್ರದಲ್ಲಿ? ತಾಲೂಕು ಕೇಂದ್ರಗಳಲ್ಲಿ ಇಒ ಕಚೇರಿಯಲ್ಲಿ MRW ಅಂತ ಒಬ್ರು ಇರ್ತಾರೆ, ನಗರ ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರು ಅಂತ ಇರ್ತಾರೆ, ಅವ್ರನ್ನ ಭೇಟಿ ಆದರೆ ಅದರ ಬಗ್ಗೆ ಎಲ್ಲ ಮಾಹಿತಿ. ಜಿಲ್ಲಾ ಕೇಂದ್ರಕ್ಕೆ ಬರೋ ಅವಶ್ಯಕತೆ ಇಲ್ಲ ಸರ್. ಇವಾಗ ಇನ್ನೊಂದ್ ಕರೆ ಇದೆ ನೋಡೋಣ. ಹಲೋ, ನಮಸ್ಕಾರ ಸರ್. ಸರ್, ನಮಸ್ತೆ, ಹೇಳಿ, ಯಾರು ಮಾತಾಡ್ತಿದ್ರಿ? ನಮ್ದು ಸರೇನಾ ಗ್ರಾಮ ರೀ, ಕಿಣಿ ಸುಲ್ತಾನ ಪಂಚಾಯತ್ ರೀ, ಅದಾಂತಾಳ್ರಿ. ಓಕೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಚಂದ್ರಕಾಂತ್ ಹೆಬ್ಳೆ ರೀ. ಚಂದ್ರಕಾಂತ್. ಹಾ ರೀ. ನಂಬರ್ ಸರ್? 82 ರೀ. 82 17 ರೀ. 17 29 ರೀ. 29 84 84 27. ತಮ್ಮ ಪ್ರಶ್ನೆ ಕೇಳಿ ಸರ್. ಸರ್, ಉದ್ಯೋಗ ಖಾತ್ರಿ ಎಲ್ಲಾರು ಅಂದ್ರೆ ಕೃಷಿ ಹೊಂಡ ಆಗತ್ರಿ. ಓಕೆ, ಎಲ್ಲರ ಹೊಲದಲ್ಲೂ ಕೃಷಿ ಹೊಂಡ ಆಗ್ಬೇಕು. ಎಲ್ಲ ಮಳೆ ನೀರ್ ಏನಾದ್ರಿ, ಆ ಕೃಷಿ ಹೊಂಡ ನುಂಗಿಸ್ಬೇಕ್ರಿ. ಮಳೆ ನೀರ್ ಯಾರು ಭೂಮಿಯಲ್ಲಿ ತೋಟಾಡಿಕಾರೆ, ಭೂಮಿಯಿಂದ ನೀರು ಕಳ್ಸಕ್ಕೆ ವ್ಯವಸ್ಥೆ ಯಾರು ಮಾಡಲಾಗ್ಯಾರ. ಕರೆಕ್ಟ್ ಸರ್. ಒಂದು 10 ಮಂದಿ ಒಂದು ಗ್ರೂಪ್ ಮಾಡ್ಬೇಕ್ರಿ. 10 ಮಂದಿಗೆ ಏನದ, ನೀವು ನೋಡಪ್ಪ ಒಂದ್ ತಿಂಗಳಿಗೆ 3 ಕೃಷಿ ಹೊಂಡ ಹೊಡಿ. 10 ಮಂದಿ ಒಂದು ಗ್ರೂಪ್ ಮಾಡ್ಬೇಕ್ರಿ. ಅದಕ್ಕೆ ಸುಮ್ಮನೆ ಎಲ್ಲರೂ ಹೋಗಿ ನಮ್ಮ ಮುರಾ ನೋಡ್ತೀನಿ, ಎಲ್ಲರೂ ಹೋದ್ರೆ ಏನು ಕೆಲಸ ಆಗಂಗಿಲ್ಲ ಬರಂಗಿಲ್ಲ. ಅದಕ್ಕೆ 10 ಮಂದಿ ಗ್ರೂಪ್ ಮಾಡೋ ನೋಡಪ್ಪ, 10 ಮಂದಿ ಗ್ರೂಪ್ 20-20 ಪ್ಲೇಟ್ 10 ಮಂದಿ ಗುಂಪು ಮಾಡು. ನಿಮ್ ಕಾಳಜಿ ಅರ್ಥ ಆಯ್ತು ಸರ್, ಇವತ್ ಸರ್ ಉತ್ತರ ಪ್ರತಿಕ್ರಿಯೆ ಕೊಡ್ತಾರೆ. ನಿಮ್ಮ ಸಲಹೆಯನ್ನು ನಾವು ಒಪ್ಕೋತೀವಿ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. 10 ಮಂದಿಗೆ ಒಂದು ಗ್ರೂಪ್ ಮಾಡಿ ಒಂದು ಕೃಷಿ ಹೊಂಡ ಮಾಡ್ಬೇಕಂತೇಳಿ. ಈಗ ನಾವು ಹೆಚ್ಚಿನ ಮಟ್ಟದಲ್ಲಿ ಕೃಷಿ ಹೊಂಡ NRLM ವರ್ಕ್ 65% ಯೂಸ್ ಮಾಡ್ತಾ ಇದೀವಿ ನಾವು, ಅದರಲ್ಲೇ ಇಲ್ಲ. ತಾವು ತಮ್ಮ ಯುವರಿಗೆ ಹೇಳಿ ನಾವು ಇಲ್ಲಿಂದ ಇನ್ಫಾರ್ಮೇಶನ್ ಕೊಡ್ತೀವಿ. ಕೃಷಿ ಹೊಂಡ ನಿಮ್ಗೊಂದು 10 ಟೀಮ್ ಮಾಡಿ ಅಂದ್ರೆ ಈಗ ನಮ್ಮಲ್ಲಿ ಇನ್ನೊಂದು ಹೊಸ ಸಿಸ್ಟಮ್ ಆಗಿದೆ, NNMS ಆಪ್ ಅಂತ ಲಾಂಚ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ದವರು. ಅದಕ್ಕೆ ಮಿನಿಮಮ್ 20 ಜನ ಇರಬೇಕು ಕೂಲಿ ಕಾರ್ಮಿಕರು. ಓಕೆ ಸರ್, 20 ಮಂದಿಗೆ ನಾವು ಹೇಳ್ತೀವಿ ಸರ್ ನಿಮ್ಗೆ 20 ಮಂದಿ ಒಳ್ಳೆ ಒಳ್ಳೆ ವಿಚಾರ ತಮ್ದು. ಭೂಮಿಯಾಗ ಹಿಂಗಂಗ ಮಾಡ್ಬೇಕ್ ನೀರು, ಭೂಮಿಯಾಗ ಹೋಗಂಗ್ ಮಾಡಿದ್ರೆ ನಾಳೆ ನಮ್ಗೆ ತೋಳ ಬರ್ತೀವಿ. ಎಲ್ಲರೂ ಭೂಮಿಯಿಂದ ನೀರ್ ತಗೋತಾರೆ, ಕಡೆ ಭೂಮಿಯಿಂದ ನೀರ್ ಕಳ್ಸೋ ವ್ಯವಸ್ಥೆ ಯಾರು ಮಾಡೋದಿಲ್ಲ. ಇಲ್ಲ, ತಮ್ಮ ಸಲಹೆ ಒಳ್ಳೇದಿದೆ. ಈಗ ನಾವು ಜಲಸಂಜೀವಿನಿ ಸ್ವತಃ ರೊಕ್ಕ ಕೊಟ್ಟಿಗೆ ತಿಳ್ಕೊಂಡ್ರಿ, ನಮ್ಮ ಹೊಲದ ನೀರ್ ನಾವು ಹೊರಗೆ ಬಿಡಂಗಿಲ್ರಿ. ಎಲ್ಲಾ ತಿಳ್ಕೊಂಡ್ರಿ, ನಮ್ಮ ಬಾಯಿಗೆ ಎಲ್ಲ ಸುತ್ತಮುತ್ತ ಬಾಯಿ ಒಳಗೆ ನೀರ್ ಆಗ್ತಾವ್ರಲ್ಲ. ಸರಿ, ತಮ್ಮ ಸಲಹೆ ಒಳ್ಳೇದಿದೆ, ಇದು ಮುಂದಿನ ಕ್ರಮ ಕೈಗೊಳ್ತೀವಿ. ಮಾಡಿ ನೀವು ಗ್ರಾಮ ಪಂಚಾಯತಿಯಲ್ಲಿ ಕ್ರಿಯಾ ಯೋಜನೆಯಲ್ಲಿ ಸೇರಿಸೋಬೇಕು, ಮೊದಲ ಗ್ರಾಮ ಸಭೆಯಲ್ಲಿ ಹೇಳಿರ್ಬೇಕು. ನಮಸ್ಕಾರ, ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಸರ್, ಈಗ ಮಹಿಳೆಯರ ಬಗ್ಗೆ ಮಾತಾಡೋದಾದ್ರೆ ಏನಾದ್ರೂ ವಯಸ್ಸಿನ ಮಿತಿ ಇದೆಯಾ ಸರ್, ಅಂದ್ರೆ ಕನಿಷ್ಠ ವಯಸ್ಸಿನ ಮಿತಿ ಇಷ್ಟಿದೆ ಈಗ ಅವ್ರಿಗೆ ಅಷ್ಟೇ ಇದು ಅನ್ವಯ ಆಗುತ್ತೆ ಅಂತ? ಉದ್ಯೋಗ ಚೀಟಿ ನಾವು ನೀಡಬೇಕಾದ್ರೆ ಮಿನಿಮಮ್ 18 ವರ್ಷ ಮೇಲ್ಪಟ್ಟಿರ್ಬೇಕು, ಅಂತವ್ರಿಗೆ ಮಾತ್ರ ಉದ್ಯೋಗ ಚೀಟಿ ನಡತೀವಿ ನಾವು. ಅಂದ್ರೆ ಎಲ್ರಿಗೂ, ಮಹಿಳೆಯರಂತಲ್ಲ, ಎಲ್ಲ ಎಲ್ಲ ಎಲ್ಲರಿಗೆ. ನೀವು ಲಿಂಗತ್ವರಿರ್ಬೋದು, ಮಹಿಳೆಯರಿರ್ಬೋದು, ಗಂಡಸರಿರ್ಬೋದು, ಮಕ್ಕಳು, ವಿಶೇಷಚೇತನರು ಇರ್ಬೋದು, ಯಾರೇ ಇರ್ಬೋದು, ಅವರು ಕಂಪಲ್ಸರಿ 18 ವರ್ಷ ಮೇಲ್ಪಟ್ಟಿದ್ರೆ ಅವ್ರಿಗೆ ನಾವು ಉದ್ಯೋಗ ಚೀಟಿಯನ್ನು ನೀಡ್ತೀವಿ. ಉದ್ಯೋಗ ಚೀಟಿ ನೀಡಬೇಕಾದ್ರೆ ಕೆಲವೊಂದು ದಾಖಲಾತಿಗಳನ್ನು ನಾವು ಕೇಳ್ತೀವಿ. ಅದರಲ್ಲಿ ಎಸ್ಪೆಷಲಿ ಆಧಾರ್ ಕಾರ್ಡ್ ಇರಬೇಕು, ಅವ್ರ ಕಂಪಲ್ಸರಿ ಇಂಡಿವಿಜುವಲ್ ಅಕೌಂಟ್ ನಂಬರ್ ಇರಬೇಕು. ಒಂದ್ ಮನೆಯಲ್ಲಿ 4 ಜನ ಇದ್ರೆ 4 ಜನಕ್ಕೂ ಅಕೌಂಟ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು ಕಂಪಲ್ಸರಿ. ಒಂದು ಫೋಟೋ ಕೊಟ್ರೆ ನಾವು ಗ್ರಾಮ ಪಂಚಾಯತಿಯಿಂದ 2 ದಿನ ಅಲ್ಲಿ ಅವರಿಗೆ ಉದ್ಯೋಗ ಚೀಟಿಯನ್ನು ವಿತರಣೆ ಮಾಡ್ತೀವಿ ನಾವು. ಈಗ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಸೇಮ್ ದಾಖಲಾತಿಗಳು, ಎಲ್ಲ ಬದಲಾವಣೆ ಇಲ್ಲ ಎಲ್ಲರಿಗೆ. ಯಾರಿಗೆ ಉದ್ಯೋಗ ಚೀಟಿ ಬೇಕಾದ್ರೂ ಸೇಮ್ ನಾವು ಕರೆ ಯಾವುದೇ ದಾಖಲಾತಿ ಬೇಕೇ ಬೇಕು. ಆ ಉದ್ಯೋಗ ಕಾರ್ಡ್ ಇದು ಬೇಕಂದ್ರೆ ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕು, ಅಕೌಂಟ್ ನಂಬರ್ ಒಂದು ಫೋಟೋ ಕೊಟ್ರೆ ಸಾಕು ನಾವು. ಈಗ 18 ವರ್ಷದ ಮೇಲ್ಪಟ್ಟು ಈಗ ಕೆಲವರು ಬಡ ವಿದ್ಯಾರ್ಥಿಗಳು ಇರ್ತಾರೆ ಸರ್, ಅವರು ನಾವು ವಿದ್ಯಾಭ್ಯಾಸ ಮಾಡೋ ಟೈಮಲ್ಲಿ ವಿದ್ಯಾಭ್ಯಾಸ ಮಾಡ್ತೀವಿ, ನಂತರ ನಾವು ಸ್ವಲ್ಪ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಬಂದ್ರೆ 18 ವರ್ಷ ಮಟ್ಟಂತಷ್ಟು ವಿದ್ಯಾರ್ಥಿಗಳಿಗೆ ನಾವು ಬೇಸಿಗೆ ಕಾಲದಲ್ಲಿ ಅವ್ರು ಕೆಲಸ ಮಾಡಬಹುದು. ಅಂದ್ರೆ ಸ್ಕೂಲ್ ಹೋಗಿ ಇಲ್ಲಿ ಕೆಲಸ ಮಾಡಕ್ ಬರಲ್ಲ, ಒಂದು ಕಡೆ ಮಾತ್ರ ಬೇಸಿಗೆ ಕಾಲದಲ್ಲಿ ಹಾಲಿಡೇ ಇದ್ದಾಗ ಅವ್ರು ಬಂದು ಇಲ್ಲಿ ನಮ್ಮಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಪಡಿಬಹುದು, ಕೆಲಸ ಮಾಡಬಹುದು. ಅಂದ್ರೆ ಅವರಿಗೆ ರಜೆ ಸಮಯದಲ್ಲಿ ತೊಡಗಿಸಬಹುದು. ಸರ್, ಇನ್ನು ಜಾಬ್ ಕಾರ್ಡ್ಗೆ, ಜಾಬ್ ಕಾರ್ಡ್ ವಿಷಯಕ್ಕೆ ಬರೋದಾದ್ರೆ, ಜಾಬ್ ಕಾರ್ಡ್ ಪರಿಷ್ಕರಣೆ ಅಂತ ಏನಾದ್ರೂ ಆಗುತ್ತಾ ಸರ್? ಎಸ್, ನಾವು ಪರೀಕ್ಷಣೆ ಏಪ್ರಿಲ್, ಪ್ರತಿ ವರ್ಷ ಮೊದಲ ತಿಂಗಳಲ್ಲಿ ನಾವು ಏಪ್ರಿಲ್ ಅಲ್ಲಿ ಪರಿಷ್ಕರಣೆ ಮಾಡ್ತೀವಿ. ಪರೀಕ್ಷಣೆ ಅಂದ್ರೆ ಒಂದ್ ಜಾಬ್ ಕಾರ್ಡ್ ಅನ್ನ ಆ ಗ್ರಾಮದಲ್ಲಿ ಎಲ್ಲಾನು ಲಿಸ್ಟ್ ತಗೊಂಡು ಮನಿ ಭೇಟಿ ನೀಡ್ತೀವಿ. ಭೇಟಿ ನೀಡಿ ಕೆಲವೊಂದು ಆ ಮನೆಯಿಂದ ಬಿಟ್ಟು ಹೋಗಿರ್ತಾರೆ, ಆ ಮನೆಯಲ್ಲಿ ಕೆಲವರು ಎಕ್ಸ್ಪೈರ್ಡ್ ಆಗಿರ್ತಾರೆ, ಆ ಬಿಟ್ಟು ಹೋದ್ರೆ ಅಂತದ ನಾವು ಜಾಬ್ ಕಾರ್ಡ್ ಅಲ್ಲಿ ಇದ್ದಂತ ಹೆಸರುಗಳನ್ನು ತೆಗಿತೀವಿ. ಬೇಕಾದ್ರೆ ಮತ್ ಹೊಸ ಜಾಬ್ ಕಾರ್ಡ್ ಬೇಕಂದ್ರೆ ಹೊಸ ಜಾಬ್ ಕಾರ್ಡ್ ಗಳನ್ನು ಅವ್ರಿಗೆ ಕೊಡ್ತೀವಿ ನಾವು. ಆಮೇಲೆ ಇನ್ನೊಂದು ಹೆಣ್ಣು ಮಕ್ಕಳಿದ್ರೆ ಆ ಮನೆಯಲ್ಲಿ ಹೋದಾಗ ಆ ಹೆಣ್ಣು ಮಕ್ಕಳು ಮದುವೆ ಮಾಡ್ಕೊಂಡು ಬೇರೆ ಹಳ್ಳಿಗೆ ಶಿಫ್ಟ್ ಆಗಿರ್ತಾರೆ, ಅದು ಬೇರೆ ಪಂಚಾಯತ್ ಬಂದ್ರೆ ಆ ಬೇರೆ ಪಂಚಾಯತ್ ಅಲ್ಲಿ ಜಾಬ್ ಕಾರ್ಡ್ ಮಾಡ್ಕೋಬೇಕು ಅವರು. ಅದೇ ವರ್ಗಾವಣೆ ಆಗಲ್ವಾ ಸರ್? ಆಗುವುದಿಲ್ಲ ವರ್ಗಾವಣೆ, ಕುಟುಂಬಕ್ಕೆ ಇಶ್ಯೂ ಆಗುತ್ತಲ್ಲ, ಅದು ಕುಟುಂಬಕ್ಕೆ ಇಶ್ಯೂ ಆಗುತ್ತೆ, ಆ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ, ಬೇರೆ ಗ್ರಾಮಕ್ಕೆ ನಾವು ಹೋಗಕ್ಕಾಗಲ್ಲ. ಅಂತೆಲ್ಲ ಹೆಸರು ತೆಗಿತೀವಿ ನಾವು, ಆ ಹೆಸರನ್ನ ಡಿಲೀಟ್ ಮಾಡ್ತೀವಿ, ಅದನ್ನ ಕಂಟಿನ್ಯೂ ಮಾಡ್ತೀವಿ ನಾವು. ಒಂದ್ ಕರೆ ಇದೆ ಸರ್, ನೋಡೋಣ ಯಾರಂತ. ಹಲೋ, ಹಲೋ, ಹೇಳಿ ಸರ್. ಯಾರು ಬಸವರಾಜ್ ಬಿರಾದರ್, ಎಲ್ಲಿಂದ ಮಾತಾಡ್ತೀರಿ ಸರ್? ಕೋಣಸತ್ತಿ ಗ್ರಾಮದಿಂದ ಸರ್, ಎಡ್ರಾಮಿ ತಾಲೂಕ. ಎಡ್ರಾಮಿ ತಾಲೂಕು, ನಿಮ್ಮ ನಂಬರ್ ಹೇಳಿ ಸರ್. 9591 ಹಾ ಸರ್, 9254 ಸರ್. ತಮ್ಮ ಪ್ರಶ್ನೆ ಕೇಳಿ ಸರ್. ಸರ್, ನಾನು ಸಿದ್ದಾರಾಮ್ ಸರ್ಗೆ ಒಂದ್ ಪ್ರಶ್ನೆ ಸರ್. ಹಾ ಸರ್, ಸಿದ್ದಾರಾಮ್ ಸರ್ ಸ್ಟುಡಿಯೋದಲ್ಲಿ ಇಲ್ಲ, ಆದ್ರೆ ಕಾರ್ಯಕ್ರಮ ಕೇಳ್ತಾ ಇದ್ರೆ ಕೇಳಿ ಸರ್. ಸರಿ ಸರ್, ಇದು ಒಂದು ಗ್ರಾಮ ಪಂಚಾಯತಿ ಒಂದು ವರ್ಷದಲ್ಲಿ ಎಷ್ಟು ಅನುದಾನ ಬರುತ್ತೆ ಸರ್? ಅನುದಾನ ಸರ್, ಅನುದಾನ ಒಂದು ಗ್ರಾಮ ಪಂಚಾಯತಿ ಸರ್, ನರೇಗಾ ಸಂಬಂಧಪಟ್ಟ ಹಾಗೆ? ಹಾ ಸರ್. ಅಲ್ಲ, ಜನರೆಲ್ಲ ಕೇಳಿದ್ರೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ, ನರೇಗಾ ಸಂಬಂಧಪಟ್ಟ ಪ್ರಶ್ನೆ ಆದ್ರೆ ಕೇಳಿ ಸರ್. ಹೌದೇನು ಸರ್? ಸರಿ ಸರ್, ಓಕೆ. ಅಲ್ಲಿ ಏನಿಲ್ವಾ ಸರ್, ನರೇಗಾ ಸಂಬಂಧಪಟ್ಟ ಪ್ರಶ್ನೆ ಇಲ್ವಾ? ಹೋ ಸರ್, ಮಾತಾಡಿದೀನಿ ಸರ್, ಮಾತಾಡಿದೀನಿ. ಮಾತಾಡಿದೀರಾ? ಹಾ, ಮಾತಾಡಿದ್ದೀನಿ ಸರ್, ಉದ್ಯೋಗ ಚೀಟಿ ಇದೆಯಲ್ಲ, ಮಾತಾಡಿದ್ದು ಕೊಟ್ಟಾರ ಸರ್. ಧನ್ಯವಾದಗಳು, ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಈಗ ವಿಕಲ ಚೇತನ ಕಲ್ಯಾಣ ಅಧಿಕಾರಿಗಳ ಸರ್ ನೀವು, ಈಗ ತುಂಬಾ ಜನ ವಿಕಲಚೇತನರು, ದೃಷ್ಟಿ ವಿಕಲಚೇತನರು ಕರೆ ಮಾಡ್ತಿದ್ದಾರೆ. ಈಗ ನರೇಗಾ, ಈಗ ಪೂರ್ತಿ 100% ಅವರು ದೃಷ್ಟಿ ವಿಕಲಚೇತನರಾದ್ರೆ ಅವರಿಗೆ ಅವಕಾಶ ಇಲ್ಲ ನರೇಗಾದಲ್ಲಿ ಅಂತ ಗೊತ್ತಾಯ್ತು. ಬೇರೆ ಸಾಮಾನ್ಯವಾಗಿ ಅವರು ಏನೆಲ್ಲ ಮಾಡಬಹುದು ಸರ್? ಅವರ ವಿದ್ಯಾಭ್ಯಾಸ ಮಾಡಿರೋರು ಏನ್ ಮಾಡಬಹುದು? ಅವರು ಅಂಗವಿಕಲರ್ ಇದ್ರು ಸಹ ಈಗ ಬ್ಲೈಂಡ್ ಇದ್ದಾರೆ, ಅವರು ಅಂಧತ್ವ ಇದ್ದಾರೆ, ಅಂಧತ್ವ ಇದ್ರು ಸಹ ಅವ್ರ ಮನೆಯಲ್ಲಿ ಒಬ್ರಿಗೆ ನರೇಗಾದಲ್ಲಿ ಅವರಿಗೆ ಒಬ್ರಿಗೆ ಅವ್ರ ಕುಟುಂಬದಲ್ಲಿ ಒಬ್ರಿಗೆ ಇದು ಜಾಬ್ ಕೊಡ್ತಾರೆ, ಜಾಬ್ ಕಾರ್ಡ್ ಕೊಡ್ತಾರೆ, ಜಾಬ್ ಕಾರ್ಡ್ ಕೊಡ್ತಾರೆ ಬೇರೆಯವರಿಗೆ, ಅವರಿಗೆಲ್ಲ ಅವರಿಗೆಲ್ಲ ಅವ್ರು ಬ್ಲೈಂಡ್ ಇದ್ರೆ ಅವ್ರಿಗೆ ಕೊಡಲ್ಲ. ಅವ್ರ ಪರವಾಗಿ ಬೇರೆ ಅವರು ಅಂಗವಿಕಲರ್ ಇರೋದ್ರಿಂದ ಅವ್ರ ಪರವಾಗಿ ಒಬ್ಬರಿಗೆ ನರೇಗಾದಲ್ಲಿ ಕೊಡ್ತಾರೆ, ಜಾಬ್ ಕಾರ್ಡ್ ಕೊಡ್ತಾರೆ, ಅದ್ರ ಪರವಾಗಿ ಅವನಿಗೆ ಮಾಡಿಸಬಹುದು ಕೆಲಸ. ಬೇರೆ ಬ್ಲೈಂಡ್ಗಳಿಗೆ ಬೇರೆ ಬೇರೆ ಉದ್ಯೋಗನೂ ಇರುತ್ತವೆ, ಅವರಿಗೆ ಸ್ವಂತ ಉದ್ಯೋಗ ಮಾಡೋದಕ್ಕೆ ನಾವು ಆಧಾರ ಯೋಜನೆ ಅಂತಂದು ನಾವು 50,000 ರೂಪಾಯಿ ಸಬ್ಸಿಡಿ ಪ್ಲಸ್ ಏನ್ ಸರ್ ಆಧಾರ್ ಯೋಜನೆ? ಆಧಾರ್ ಯೋಜನೆಯಲ್ಲಿ ಅಂದ್ರೆ ಅವರಿಗೆ ಉಪಜೀವನ ಮಾಡೋದಕ್ಕೆ ಅದಕ್ಕೆ 50,000 ರೂಪಾಯಿ ಸಬ್ಸಿಡಿ ರೂಪದಲ್ಲಿ ನಾವು ಇಲಾಖೆಯಿಂದ 50,000 ರೂಪಾಯಿ ಕೊಡ್ತೀವಿ. ಅದಾದ ನಂತರ ಆ ಯೋಜನೆ ನಾನು ಲಾಭ ಪಡಿಬೇಕು ಅಂದ್ರೆ ನಾನು ಏನ್ ಮಾಡಬೇಕು? ನೀವು ಒಂದು ಆಧಾರ್ ಕಾರ್ಡು ಮತ್ತು UDID ಕಾರ್ಡು ಮತ್ತು ಬ್ಯಾಂಕಿನಿಂದ NOC ಅದನ್ನ ಪಡೆದ್ಬಿಟ್ಟು ನೀವು ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಅದು ಬಿಟ್ಟರೆ ಮತ್ತೆ ಬೇರೆ ಏನ್ ಸೌಲಭ್ಯಗಳಿದೆ ಸರ್? ಬೇರೆ ಸೌಲಭ್ಯ ಅಂದ್ರೆ 3-ಚಕ್ರ ವಾಹನ ಸೌಲಭ್ಯ ಇದೆ ನಮ್ಗೆ. 75% ಮೇಲಿದ್ದಂತವರಿಗೆ 3-ಚಕ್ರ ವಾಹನ ಕೊಡ್ತೀವಿ ನಾವು. 3-ಚಕ್ರ ವಾಹನ ಎಷ್ಟು ಪ್ರತಿಶತ? 75% ಮೇಲಿರಬೇಕು ಅಂತವರಿಗೆ 3-ಚಕ್ರ ವಾಹನ ಸೌಲಭ್ಯ ಸಹ ನಮ್ಮ ಇಲಾಖೆಯಿಂದ ಕೊಡ್ತೀವಿ. ಓಕೆ ಸರ್, ಚರ್ಚೆ ಮುಂದುವರಿಸೋಣ. ಒಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ನಮಸ್ಕಾರ ಸರ್. ಸರ್ ನಮಸ್ತೆ, ಹೇಳಿ, ಯಾರು ಮಾತಾಡ್ತಿದ್ರಿ? ಮುದ್ದಡಗಾರಿ ಸರ್. ಮುದ್ದಡಗದಿಂದ ತಮ್ಮ ಹೆಸರು ಸರ್? ವಸಂತ ರವರು. ಹಾ ವಸಂತ, ತಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 8-9-7-1-5-0-5-0-5-0-2-2. ಹಾ, ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ಸರ್. ಕೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ, ಅಧಿಕಾರಿಗಳಿದ್ದಾರೆ, ಕೇಳ್ತಾ ಇದಾರೆ. ನಮ್ಗೆ 14 ಎಕರೆ ಆಸ್ತಿ ಜಮೀನ ಅದ ರೀ. ಹೇಳಿ ಸರ್, ಹೇಳಿ. ಅದಕ್ಕೇನ್ ಸವಲತ್ತು ನಮಗೆ ಸಿಗುತ್ತೆ ಅಂದ್ರೆ? ಅಲ್ಲ, ಯಾವ್ದು ಎದರಲ್ಲಿ? 14 ಎಕರೆ ಯಾವ್ದು? ತೋಟಗಾರಿಕೆ ಇಲಾಖೆ ಬೇಕಾ, ಉದ್ಯೋಗ ಖಾತ್ರಿ ಬೇಕಾ, ಅಗ್ರಿಕಲ್ಚರ್? ಕೃಷಿ ಹೊಂಡ ಅಂದ್ರೆ ಸಣ್ಣ ರೈತರಿಗೆ ನಾವು ಕೃಷಿ ಹೊಂಡ ಕೊಡ್ತೀವಿ, 5 ಎಕರೆ ಒಳಗಡೆ ಇರ್ಬೇಕ್ರಿ. ಯಾಕಂದ್ರೆ ನಾವು ನೀರಿಂದ ತೋಲ ಹೈರಾಣ ಇಲಾಖೆ ಸಿಗ್ತೇನಂದ್ರೆ? ಇಲ್ಲ, ನಮ್ಮಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ 5 ಎಕರೆ ಕೆಳಗಿದ್ರೆ ನಾವು ಉದ್ಯೋಗ ಖಾತ್ರಿಯಲ್ಲಿ ಕೊಡ್ತೀವಿ ರೀ, ಕೃಷಿ ಹೊಂಡ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ, ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಈಗ ಮಹಿಳಾ ಅಭಿವೃದ್ಧಿ ನಿಗಮದ ಅಭಿವೃದ್ಧಿ ನಿರೀಕ್ಷಕರಾದ ಶಾಂತಲ್ ಮೇಡಮ್ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮೇಡಮ್ ಹೇಳಿ, ಇಲಾಖೆಯಿಂದ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಏನೆಲ್ಲ ಸೌಲಭ್ಯಗಳಿದೆ? ಸರ್, ಇಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮುಖ್ಯವಾಗಿ ಇವರು ಭಿಕ್ಷಾಟನೆಯಲ್ಲಿ ಹೆಚ್ಚಾಗಿ ತೊಡಸ್ಕೊಂಡಿರೋರು, ಈ ಭಿಕ್ಷಾಟನೆಯನ್ನು ಹೋಗಲಾಡಿಸುವ ದಿಕ್ಕಿನಲ್ಲಿ ಸರ್ಕಾರದ ವತಿಯಿಂದ ಇವರು ವಿವಿಧ ರೀತಿಯ ಒಂದು ಆದಾಯ ಉತ್ಪನ್ನ ಚಟುವಟಿಕೆಯಲ್ಲಿ ತೊಡಗಲಿಕ್ಕೆ ಒಂದು ಆರ್ಥಿಕ ಸಹಾಯಧನ ಅಂತೇಳಿ 30,000 ರೂಪಾಯಿ ನಾವು ಆರ್ಥಿಕ ಸಹಾಯಧನ ಕೊಡ್ತೀವಿ. ಅವರು ಯಾವುದಾದ್ರೂ ಇನ್ನಿತರ ಆದಾಯ ತರುವಂತ ಒಂದು ಚಟುವಟಿಕೆಯಲ್ಲಿ ತೊಡಸ್ಕೊಳ್ಳೋದಕ್ಕೆ ತೊಡಸ್ಕೊಂಡು ಈ ಮುಂದೆ ಬರಲಿಕ್ಕೆ ಇದೊಂದು ಅನುಕೂಲ ಆಗೋ ದಿಕ್ಕಿನಲ್ಲಿ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದೀವಿ. ಇದರ ಜೊತೆಗೆ ಜಾಗೃತಿ ಕಾರ್ಯಕ್ರಮಗಳೇನಾದ್ರೂ ಮಾಡಿದ್ರಾ ಮೇಡಮ್? ಇದು ಜಾಗೃತಿ ಕಾರ್ಯಕ್ರಮಗಳೆಲ್ಲ ನಾವು ಸಮುದಾಯ ಆಧಾರಿತ ಸಂಸ್ಥೆ ಮೂಲಕ ಮತ್ತು ಡ್ಯಾಪ್ಕೋ ಅವರ ಮೂಲಕ ಮಾಡ್ತಾ ಇದೀವಿ ಸರ್. ಜೊತೆಗೆ ಈಗ ಇವರು ತೃತೀಯ ಲಿಂಗಿ ಅಂತೇಳಿ ಪರಿಗಣನೆ ಆಗಿರೋದ್ರಿಂದ ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲಿ ಸಿಗುವಂತ ಒಂದು ಯೋಜನೆಗಳಲ್ಲಿ ಇವ್ರಿಗೂ ಸಹ ಮೀಸಲಾತಿ ಇದೆ. ಜೊತೆಗೆ ಉದ್ಯೋಗಾವಕಾಶದಲ್ಲೂ ಸಹ ಮೀಸಲಾತಿಯನ್ನು ಒದಗಿಸಿಕೊಟ್ಟಿರೋದ್ರಿಂದ ಈ ಲಿಂಗತ್ವ ಅಲ್ಪಸಂಖ್ಯಾತರು ಹೆಚ್ಚು ಹೆಚ್ಚಾಗಿ ಈ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುವುದರ ಮೂಲಕ ಮುಂದೆ ಬರಲಿಕ್ಕೆ ಅವರು ಪ್ರಯತ್ನ ಪಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಸರ್. ತುಂಬಾ ಒಳ್ಳೇದು ಮೇಡಮ್. ಈಗ ಒಂದು ಕರೆ ಇದೆ, ನೋಡೋಣ ಯಾರಿದ್ದಾರೆ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ಹೇಳಿ ಸರ್, ಎಲ್ಲಿಂದ ಮಾತಾಡ್ತೀರಿ? ಎಲ್ಲಿಂದ ಸರ್? ಸರ್ ತಮ್ಮ ಹೆಸರು? ಈರಣ್ಣಗೌಡ ಅಂತ. ಈರಣ್ಣಗೌಡ, ಹೌದ್ರಿ ಸರ್. ಮೊಬೈಲ್ ನಂಬರ್ ಹೇಳಿ ಸರ್. 9-0-8-6-4-1-0-0-9-6. ಪ್ರಶ್ನೆ ಕೇಳಿ ಸರ್. ಸರ್, ನಾವು ಹ್ಯಾಂಡಿಕ್ಯಾಪ್ ಇವ್ರಿ ಸರ್. ಹಾ ಸರ್. ಸರ್ಕಾರದಿಂದ ಯಾವ ಸೌಲಭ್ಯ ಸಿಕ್ತವ್ರಿ ಸರ್, ಅದಕ್ಕೆ ಕರೆ ಮಾಡಿದ್ದೆವು. ತಮ್ಮ ವಯಸ್ಸು ಎಷ್ಟು ಸರ್? ಈಗ ನಮ್ಗೆ 68-69 ಅವ್ರಿ ಸರ್. ವೆಂಕಟೇಶ್ ಸರ್ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನಮಸ್ಕಾರ. ನಿಮ್ಗೆ 68 ವರ್ಷ ಇರೋದ್ರಿಂದ ನಿಮ್ಗೆ ಇಲಾಖೆಯಲ್ಲಿ ನಮ್ಗೆ ಹಿಯರಿಂಗ್ ಏಡು ಅವ್ರಿಗೆ ಕಿವಿ ಕೇಳಿಸ್ತಾ ಇದ್ರೆ ನಮ್ಗೆ ಶ್ರವಣ ಯಂತ್ರ ಒಂದು ಕೊಡೋದಕ್ಕೆ ಸೌಲಭ್ಯ ಇದೆ. ಆ ನಂತರ ನಿಮ್ಗೆ ಏನಾದರೂ ಕೋಲಿನ ಸಹಾಯ ಬೇಕಾದ್ರೆ ಆ ಸೌಲಭ್ಯ ಸಹ ನಾವು ನಮ್ಮ ಇಲಾಖೆಯಿಂದ ನಿಮಗೆ ಕೊಡ್ತೀವಿ. ನಾವು ಬೇರೆ ಕಾಲ್ ಕಟ್ಟಾಗಿದೆ ಅಂದ್ರೆ ನಿಮಗೆ ನಾವು ಅಳತೆ ತಗೊಂಡು ನಿಮಗೆ ಒಂದು ಕಾಲಿಂದು ಕೃತಕ ಕಾಲು ಜೋಡಣೆ ನಾವು ಮಾಡಿಕೊಡ್ತೀವಿ. ನೀವು ನಮ್ಮ ಕಚೇರಿಗೆ ಸಂಪರ್ಕಿಸಿದಾಗ ನಿಮ್ದೆಲ್ಲ ಕಾಲಿಂದ ಅಳತೆ ತಗೊಂಡು ನಾವು ಕಾಲ ಗುಡುಗ್ರಿ ನಡ್ಲಕ್ ಬರಲ್ಲ ಅಂದ್ರೆ ನಿಮಗೆ ವೀಲ್ ಚೇರ್ ಕೊಡ್ತಕ್ಕಂತ ಸೌಲಭ್ಯ